ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253 ರೈತ ಬಂಧುವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಿಸಾನ್ ಮಣಿಯಲ್ಲಿ ಕೇಳಿ ಕೋಳಿ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆ ಅನುಭವ ಕುರಿತು ಬಬ್ಬಲೇಶ್ವರ ತಾಲೂಕು ಉಪ್ಪಲದಿನ್ನಿ ಗ್ರಾಮದ ವಿಠಲ ಸುರೇಶ ಚಲವಾದಿ ಅವರೊಂದಿಗೆ ಮಾತುಕತೆ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ನಮ್ಮ ಜೊತೆಗೆ ಈಗ ಬಬಲೇಶ್ವರ ತಾಲೂಕು ಉಪ್ಪಲದಿನ್ನಿ ಗ್ರಾಮದ ಯುವ ಕೃಷಿಕರಾಗಿರುವಂತಹ ವಿಠಲ್ ಸುರೇಶ್ ಚಲವಾದಿ ಅವರು ನಮ್ಮ ಜೊತೆಗಿದ್ದಾರೆ. ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕೋಳಿ ಸಾಕಾಣಿಕೆ ಒಳಗೆ ಸಾಕಷ್ಟು ಅನುಭವ ಅವರದಿದೆ. ಕಳೆದ 2 ವರ್ಷಗಳಿಂದ ಅವರು ಮಾಡ್ತಾ ಇದ್ದಾರೆ. ಸಾಕಷ್ಟು ವೈಜ್ಞಾನಿಕವಾಗಿ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಆ ಒಂದು ಅನುಭವವನ್ನು ನಾವು ಇವತ್ತಿನ ದಿವಸ ತಗೊಳ್ಳೋಣ. ಯಾರ್ಯಾರು ಕೋಳಿ ಸಾಕಾಣಿಕೆ ಒಳಗೆ ತಮಗೆ ಆಸಕ್ತಿ ಇದೆ, ಇನ್ನು ಮುಂದೆ ಮಾಡಬೇಕು ಅನ್ನುವಂಥವ್ರು ಇದ್ದೀರಿ, ಅವರು ಈ ಮಾತುಗಳನ್ನು ಗಮನವಿಟ್ಟು ಕೇಳಿದ್ರೆ ತಮಗೆ ಸಾಕಷ್ಟು ಪಾಠ ಇಲ್ಲಿ ಸಿಗ್ತದೆ ಅಂಥೇಳಿ ನಮಗನ್ನಿಸ್ತದೆ. ವಿಠಲ್ ಚಲವಾದಿ ಅವರೇ, ತಮಗೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ತೆ ಸರ್, ನಾನು ವಿಠಲ್ ಸುರೇಶ್ ಚಲವಾದಿ, ಉಪ್ಪಲದಿನಿ, ತಾಲೂಕು ಬಬಲೇಶ್ವರ, ಜಿಲ್ಲಾ ವಿಜಯಪುರ. ಇವಾಗ ನಾನು ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೇನೆ. ಕಳೆದ 2 ವರ್ಷದಿಂದ ಡಿ ಪಿ ಕ್ರಾಸ್ ಕೋಳಿ ಸಾಕಾಣಿಕೆ ಮಾಡಿದ್ದೆ. ಇವಾಗ ಬಾಯ್ಲರ್ ಸಾಕಾಣಿಕೆ ಮಾಡ್ತಾ ಇದ್ದೇನೆ. ಎರಡು ಸೇರಿ 2,000 ಕೋಳಿ ಇವಾಗ ನಂತರ ಸಾಕಾಣಿಕೆಯಲ್ಲಿವೆ. ಡೈಲಿ ಫೀಡ್ ಅಂತರೂ ನಮ್ಮಲ್ಲಿ ಸ್ವಂತ ನನ್ನ ಕೈಯಿಂದ ತಯಾರು ಮಾಡಿ ಫೀಡನ್ನು ನಾವು ಹಾಕ್ತಾ ಇದ್ದೇವೆ. ಇವಾಗ ಡಿ ಪಿ ಕ್ರಾಸ್ ಕೋಳಿಗೆ ಸ್ವಂತ ನಮ್ಮ ಹೊಲದಲ್ಲಿರುವಂಥ ಕಸಕಡ್ಡಿಯನ್ನು ತಂದು ಡಿ ಪಿ ಕ್ರಾಸ್ ಕೋಳಿಗೆ ಮೇಯಿಸ್ತೀವಿ. ಇವಾಗ ಬಾಯ್ಲರ್ ಕೋಳಿಗೆ ನಮ್ಮ ಸ್ವಂತ ಮನೆಯಲ್ಲಿ ನಾವು ತಯಾರಿ ಮಾಡಿ ಫೀಡನ್ನು ತಯಾರಿಸಿ ಅದಕ್ಕೆ ಬಾಯ್ಲರ್ಗೆ ಹಾಕ್ತಾ ಇದ್ದೇವೆ. ಇವಾಗ ಇನ್ನೊಂದು ಏನಪ್ಪ ಅಂದರೆ, ಜನರೆಲ್ಲ ಬಾಯ್ಲರ್ ಕೋಳಿಗೆ 1 day to 40 days ಬಾಯ್ಲರ್ ಕೋಳಿಗೆ ಔಷಧಿಯನ್ನು ವಿತರಿಸಿರುತ್ತಾರೆ. ಹಾಗಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಈಗ ಕೃಷಿಗೆ ಎಫೆಕ್ಟ್ ಆಗದೆ ಇರೋ ಥರ 1 to 15 days ನಾವು ಡೋಸ್ ಕೊಡ್ತೀವಿ. 15 days ಆದ ನಂತರ ಸ್ವಂತ ನಾವು ನಮ್ಮ ಪ್ರಾಕ್ಟಿಕಲ್ ಮಾಡಿ ಸ್ವಂತ ಫೀಡ್ ತಯಾರಿ ಮಾಡಿ ನಾವು ಇವಾಗ ಫೀಡನ್ನು ಹಾಕ್ತಾ ಇದ್ದೀವಿ. ಆದರೆ 15 days ಮಾತ್ರ ಕೊಟ್ಟ ನಂತರ ಇನ್ನೂ 15 days ನಾವು ಔಷಧಿ ಕೊಡಲ್ಲ ಬಾಯ್ಲರ್. ಹೀಗಾಗಿ ನಮ್ಮ ಬಾಯ್ಲರ್ ಲೇಟಾಗಿ ಬರುತ್ತೆ. ಜನರದೆಲ್ಲ ಇವಾಗ 38 to 40 days ಬಾಯ್ಲರ್ ಎಲ್ಲ ಬಂದ್ಬಿಡುತ್ತೆ. ಹೀಗಾಗಿ ಬಾಯ್ಲರಲ್ಲಿ ಕೃಷಿಗೆ ಯಾವುದು ತೊಂದರೆ ಇಲ್ಲ ಅಂತ ನಾನು ಹೇಳ್ತೇನೆ. ಇನ್ನೊಂದೇನಪ್ಪ ಅಂದರೆ, ಡಿ ಪಿ ಕ್ರಾಸಲ್ಲಿ ಡಿ ಪಿ ಕ್ರಾಸ್ ಇವಾಗ ಲಾಭ ಹೇಗಾಗಿಲ್ಲ, ಲಾಭ ಆಗಿಲ್ಲ ಅಂತ ತುಂಬ ಜನ ಹೇಳ್ತಿದ್ರು. ಈಗ 1 to 2 weeks ಹಿಡಿದ್ರೆ ಲಾಭ ಅನಿಸಲ್ಲ ಡಿ ಪಿ ಕ್ರಾಸ್. ಇಲ್ಲ ಕಮ್ಮಿ ಅಂದರೆ 6-7 weeks ಹಿಡಿಬೇಕು. 4-5 months ಮೊಟ್ಟೆ ಇಡ ಸ್ಟಾರ್ಟ್ ಆಗುತ್ತೆ. ಈಗ ಡೈಲಿ 1,000 ಕೋಳಿ 800 ಮೊಟ್ಟೆ ಇಟ್ಟರು ನಮಗೆ ಜಾಸ್ತಿ ಲಾಭ. ಅದರಲ್ಲಿ ಮೊಟ್ಟೆ ಸೇಲಿಂಗ್ ಆಗ್ತಾ ಇಲ್ಲ, ನಾವು ಇವಾಗ ಏನು ಮಾಡಬೇಕು ಅಂತ ಯೋಚನೆಯಲ್ಲಿ ತುಂಬ ಜನ ಕಾಯ್ತಾ ಇದ್ದಾರೆ. ಹೀಗಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಇವಾಗ ಡಿ ಪಿ ಕ್ರಾಸ್ ಕೋಳಿ 1 kg ಅಷ್ಟು ಇಷ್ಟು ಹಂಗೋ ಹಿಂಗೋ ಅಂತ ಜನ ಹೇಳ್ತಾ ಇದ್ರು. ಆದರೆ ನಮಗೇನಿಲ್ಲಪ್ಪ, ಇವಾಗ ಲಾಭ ನೋಡ್ತಾ ಇಲ್ಲ. ಇವಾಗ ನಮ್ಮ ಹೊಲ ಬೆಳೆಯುತ್ತೆ, ಆದರೆ ಕೋಳಿದೆ ಎಷ್ಟು ಬೇಕಪ್ಪ, ನಮ್ಮ ದುಡ್ಡೆಷ್ಟು ನಮಗೆ ಸಿಗುತ್ತೆ ಅಂತ ಆ ಕಾರಣಕ್ಕಾಗಿ ನಾವು ಇವಾಗ ಕೋಳಿ ಸಾಕಾಣಿಕೆ ಮಾಡಿದ್ವಪ್ಪ. ಲಾಭ ಏನೂ ಸಿಗಲಿಲ್ಲ ಅಂದರೂ ನಮ್ಮ ಹೊಲ ಬೆಳೀತಿ ಅಂತ ಕೋಳಿ ಸಾಕಾಣಿಕೆ ಮಾಡಿದ್ದೆ. ಅಷ್ಟರಲ್ಲಿ ನಮಗೆ ಕೋಳಿಯಲ್ಲಿ ಲಾಭ ಅನ್ನಿಸ್ತು. ಲಾಭ ಅನಿಸಿ ಮತ್ತು 1,000 ಬಾಯ್ಲರ್ ಹಾಕಿದ್ದೀನಿ. ಇವಾಗ ಬಾಯ್ಲರ್ ಕೋಳಿಯಿಂದ ನಾನು ಗೊಬ್ಬರ ಮಾಡಿ ಹಾಕಿದಾಗ ಗದ್ದೆಗೆ 1 acre 12 gunteyalli ನಾನು 101 ton ಕಬ್ಬು ಬೆಳೆದಿದ್ದೀನಿ ಈ ವರ್ಷ. ಇಷ್ಟೆಲ್ಲ ಮಾಡ್ತಾ ಇದ್ದೇವೆ. ಇನ್ನೂ ಎರೆಹುಳ 1-2 ಆಕಳವನ್ನು ಮಾಡಿದ್ದೇವೆ. ಎರೆಹುಳ ಸಾಕಾಣಿಕೆ ಮಾಡ್ತಾ ಇದ್ದೇವೆ ಮತ್ತು ಎರೆಹುಳ ಗೊಬ್ಬರವನ್ನು ತೆಗಿಬೇಕಂತ ನಾವು ಇವಾಗ ಎಲ್ಲ ಸ್ಟಾರ್ಟ್ ಮಾಡಿದ್ದೇವೆ. ಈಗ ಕೋಳಿ ಸಾಕಾಣಿಕೆ ನೀವು ಶುರು ಮಾಡುವಂತಹ ಒಂದು ಸಂದರ್ಭದೊಳಗೆ ಅದ್ರ ಬಗ್ಗೆ ಏನಾದರೂ ತಿಳ್ಕೊಂಡು ಅಥವಾ ಇಲ್ಲ ನಾವು ಕೋಳಿ ಸಾಕಾಣಿಕೆ ಮಾಡಿದ್ರೆ ನಮಗೆ ಅನುಕೂಲ ಆಗ್ತದೆ ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಹೆಂಗೆ ಶುರು ಮಾಡಿದ್ರೆ ನಮಗೆ? ಇವಾಗ ಸರ್, ನಾವು ಕೋಳಿ ಸಾಕಾಣಿಕೆ ಇದರಿಂದ ನಾವು ಹೊಲಕ್ಕೆ ಗೊಬ್ಬರ ಇವಾಗ ಸರ್ಕಾರಿ ಗೊಬ್ಬರ ಹಾಕ್ತಾ ಇದ್ವಿ. ಹೀಗಾಗಿ ಭೂಮಿ ಏನೋ ಒಂದು ಆಗುತ್ತೆ ಅಂತ 2 ಜವಾರಿ ಹಸು 1,000 ಕೋಳಿ ಮಾಡಿದ್ವಿ ಸರ್. ಅದು ಗೊಬ್ಬರ ಹಾಕಿದ ನಂತರ ನಮಗೆ ನೀಟ್ ಅನ್ನಿಸ್ತು, ಇವಾಗ ಬೆಳೆನೂ ಚಲೋ ಬಂತು. ಅದರಿಂದ ನಾವು 1,000 ಕೋಳಿ ಮಾಡಿದ್ದೀವಿ, ಯಾರೂ ಹೇಳಿಲ್ಲ. ಆ 1,000 ಕೋಳಿಯಿಂದ ನಾನು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಈಗ 1,000 ಮಾಡಿದ್ದೀನಿ. ಅದಕ್ಕೆಲ್ಲ ಡಾಕ್ಟ್ರೆಲ್ಲ ನಾವೇ. ಇವಾಗ

ಇದುವರೆಗೆ ಧಾರವಾಡದ ಭೀಮಪ್ಪ ದುರ್ಗಪ್ಪ ಗೊಲ್ಲರ ಹಾಗೂ ಸಂಗಡಿಗರಿಂದ ಪುಂಗಿವಾದನ ಕೇಳುತ್ತಿದ್ದೀರಿ. ಈಗ ಒಂದು ಚಿತ್ರಗೀತೆ ಕೇಳೋಣ. ಜೈಲು ಜೀವಕ್ಕಿಲ್ಲ ರಕ್ಷೆ, ಏಳು ಹೆಜ್ಜೆ ನಡೆದ ಮೇಲೆ ಏಳು ಜನ್ಮಾಶ್ಚ.